Guaito. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್, ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿನೊಳ ಚಟ್ಟಂಡ ದಿವ್ಯಾ ಪ್ರದೀಪ್. ಮಡಿಕೇರಿಯ ಅಭಿವೃದ್ಧಿಗೆ ಸಂಬಂಧಪಟ್ಟನಿಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಿಚಿಡೋಕ್ ಜಿಲ್ಲೆಯ ಶಾಸಕಾಂಗ ಪಿಂಗ ವಿಧಾನ ಪರಿಷತ್ ಸದಸ್ಯಂಗ ಮುಖ್ಯಮಂತ್ರಿ ರೇಂಗಳ ಕಾಂಬಕ್ ಸದ್ಯತಲೆ ಪೋಪಾಂದ್ ನಗರಸಭೆ ಅಧ್ಯಕ್ಷಗಳನ್ನ ಅನಿತಾ ಪೂಯೆ ಅರಿಚಿಟ್ಟಿತು. ಮಡಿಕೇರಿನ ಮನಾರತ್ ಬೆಪ್ಪಕ್ ಏರ ಒತ್ತು ಕೊಡ್ತಿತ್ತು. ಆಚೆಂಗೂ ರೋಡ್ ಕರೆಯಲ್ಲಿ ಕಾಟ ಇಡುವುದು ಅಲ್ಲಿ ಕಂಡು ಬಂದನುಂಡು. ಇದನ್ನ ತಡಪಕ್ಕೆ ಸುಮಾರು ಜಾಗತ್ತು ಸಿಸಿಟಿವಿ ಬೆಚ್ಚಿತ್ತು. ರೋಡ್ಲು ಕಾಟ ಚಾಡುವುದು ಕಂಡು ಬಾತೆಂಗಿ ನಿಯಮ ಗೊತ್ತನ್ನೇ ಕ್ರಮ ಇಡ್ತೋ ಅಂದ ಓಣಿಚಿ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಮಾರಕ ಭವಂತ್ರ ಪರಂಬಲು ಭಾರತೀಯ ಪಟ್ಟಾಳ ಪಿಂಗ ಜನರಲ್ ತಿಮ್ಮಯ್ಯ ಎಂಡ ಬದುಕಿಗೆ ಸಂಬಂಧಪಟ್ಟ ಅಪರೂಪದ ವಸ್ತು ಅಂಗಡಿ ತೊರಪಕ್ಕೆ ಸ್ಮಾರಕ ಭವನ ಸಮಿತಿಯಲ್ಲಿ ತೀರ್ಮಾನ ಮಾಡಿತು. ಅಂಗಡಿ ತೊರಪಕ್ಕೆ ಇರಾದೆ ಉಳ್ಳ ಮಾರುವ ವಸ್ತುರ ವಿವರ ಪಿಂಗ ಕ್ರಯತ್ರ ಪಟ್ಟಿಯೋಡೆ ಜನವರಿ ಅಂಜಾಂಡ ಉಳಲು ಮಡಿಕೇರಿಯಲ್ಲುಳ್ಳ ಸಹಾಯಕ ಅಂಗಡ ಕಚೇರಿ ಕನ್ನಡ ಪಿಂಗ ಸಂಸ್ಕೃತಿ ಇಲಾಖೆಯ ಸಂಪರ್ಕ ಮಾಡಲೊಂದು ಇಲಾಖೆಯ ಸಹಾಯಕ ನಿರ್ದೇಶಕ ಕೆಟಿ ದರ್ಶನ್ ಅರಿಚಿಟ್ಟಿತು. ಕೊಡಗು ಜಿಲ್ಲೆಯಲ್ಲೂ ಬಯ್ಯಲುಳ್ಳ ವರ್ಗತ್ರ ಕಲ್ಯಾಣ ಇಲಾಖೆ ಆದನೆಯಲ್ಲಿ ಕಾರ್ಯನೀಸಿನುಳ್ಳ ಮೂಡಿ ಮಕ್ಕಳ ಬಿಡಾರತ್ ಪತ್ತನೇ ಕ್ಲಾಸ್ ಆನ ಮೂಡಿ ಮಕ್ಕಳಿಗೂ ಸ್ವಯಂ ರಕ್ಷಣಾ ತರಬೇತಿ ಕೊಡಪಕ್ಕೆ ಅನುಭವ ಪಿಂಗ ಮಾನ್ಯತೆಯುಳ್ಳ ಅರ್ಹ ಪೊಂಗ ತರಬೇತಿದಾರೊಳಗೊಂಡು ಅರ್ಜಿ ಹಾಕಿತು. ಅವರ ಮಾಹಿತಿನ ಸಂಬಂಧಪಟ್ಟ ಇಲಾಖೆಯಲ್ಲಿ ಅರಿಂಜವಲು. ಗ್ರಾಹಕಂಗ ತಂಗ ಪಡೆದುಳ್ಳ ಸೇವೆಯಲ್ಲಿ ಅನ್ಯಾಯ ಆಯಿತುಂಡೆಂಗಿ ತಂಗಡ ಹಕ್ಕು ಪಿಂಗ ಕರ್ತವ್ಯತ್ನ ತಪ್ಪತೆ ಪಾಲನೆ ಮಾಡುವ ಅನಗೊಂಡು ಗ್ರಾಹಕಂಗಡ ಮೇಲೆ ಆಪ ದೌರ್ಜನ್ಯತನ ತಡ್ಕೊಲು ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ ಅಭಿಪ್ರಾಯ ಪರಂದಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಹಾರ ನಾಗರಿಕ ಸರಬರಾಜು ಪಿಂಗ ಗ್ರಾಹಕಂಗಡ ವ್ಯವಹಾರ ಇಲಾಖೆ ಕೂಡ ನನಗೆ ಬೇರೆ ಬೇರೆ ಇಲಾಖೆ ಆದನೆಯಲ್ಲಿ ನಡೆದ ರಾಷ್ಟೀಯ ಗ್ರಾಹಕಂಗಡ ನಾಳರ ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟಿತು ತಕ್ಕ ಬರಂದಿತು. ಗ್ರಾಹಕಂಗ ತಂಗಡ ಹಕ್ಕನ ಅರಿಂಜ ಉಂಡು ಎಂದು ಕಾರ್ಯಕ್ರಮ ಏರ್ಪಾಡು ಮಾಡಿತು. ನಂಗ ದಿನೋದಿ ಉಪಯೋಗಿಸಿಡುವ ಉತ್ಪನ್ನ ಮಾಡುವ ಎಂಗಡ ಅಡ್ರೆಸ್, ಪ್ರಮಾಣ, ಗುಣಮಟ್ಟ, ಉತ್ಪನ್ನ ಸಾಗಿಸಿಡುವಂಡ ಮೀದ ಮಾಹಿತಿ ನಿರ್ಕ ಮಾಡ ಕ್ರಯ ಕೂಡ ನನಗೆ ಎಲ್ಲಾ ವಿಷಯತ್ನ ಗ್ರಾಹಕಂಗ ಅರಿಂಜಂಡು ಅದನ್ನ ಪರೀಕ್ಷೆ ಮಾಡಿತು ಖರೀದಿ ಮಾಡೋಣ ಅಣ್ಣುಚಿ. ಅಂದನೆ ಮನೆಯಲ್ಲಿ ಉಪಯೋಗಿಸಿಡುವ ವಸ್ತುನ ನಿರ್ಕ ಮಾಡಿದ ಜಾಗತಂಜ ಸುಮಾರು 5 ಕಿಲೋಮೀಟರ್ ದೂರಕ್ಕೆತ್ತೇನೆ ಗ್ರಾಹಕಂಗ ಬಣ್ಣ ಸೇವೆ ಕೊಡ್ಕೊಂಡು ಅಣ್ಣುವ ಮಾಹಿತಿನೂ ಕೊಡ್ತದೆ. ಮೈಸೂರು ರಂಗಾಯಣ ಕನ್ನಡ ಸಂಸ್ಕೃತಿ ಇಲಾಖೆ ಆದನೆಯಲ್ಲಿ ತಯಾರಾಯಿತುಳ್ಳ ಭಾರತ ಸಂವಿಧಾನ ಕೊತ್ತ ಸೂತ್ರಧಾರ ನಾಟಕ ನಾಳೆ ಒಯ್ಪತ್ತು 6 ಗಂಟೆಗೆ ಮಡಿಕೇರಿ ಭಾರತೀಯ ವಿದ್ಯಾಭವಂತರ ರಂಗಮಂಟಪದ ಬಳಿಕಾಂಬ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ ಆದನೆಯಲ್ಲಿ ಇದೇ 27 ಪಾಲಕ 11 ಗಂಟೆಗೆ ಮಡಿಕೇರಿಯ ಕೊಡಗು ಗೌಡ ಸಮಾಜದ ಸಭಾಬಾಡಲು ಕಾನೂನು ಸೇವಾ ಶಿಬಿರಕ್ಕೆ ಮೊಳೆಯಿಡುವ ಕಾರ್ಯಕ್ರಮ ನಡಪ. ಕಾರ್ಯಕ್ರಮಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಜ್ಜಿಗುಟ್ಟಿರ ಬೋಪಣ್ಣ ಕೂಡನಿಕೆ ಕನಪಟ್ಟ ಬೆಂದುವ ಕೂಡಿಯಾಡುವ. ಕೊಡಗು ಜಿಲ್ಲೆಯಲ್ಲಿ ಇಂದು 42 ಕೋವಿಡ್ 19 ಪ್ರಕರಣ ಕಂಡುಬಂದಿತು. ಮಡಿಕೇರಿಯಲ್ಲಿ 4, ವಿರಾಜಪೇಟೆಯಲ್ಲಿ 20, ಸೋಮರಪೇಟೆಯಲ್ಲಿ 16, ಒಟ್ಟು ಸಕ್ರಿಯ ಪ್ರಕರಣ 262 ಉಂಡು. 44 ಕಂಟೈನ್ಮೆಂಟ್ ವಲಯ ಉಂಡು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ ದಂಡು ಪಾಯಿಂಟ್ ದಂಡದಂಡು ಉಂಡು ಎಂದು ಜಿಲ್ಲಾಧಿಕಾರಿ ಕೋವಿಡ್ ರಮೀದ ಮಾಹಿತಿ ತಂದಿತು. ಇಲ್ಲಿಗೆ ಪೈಟೆತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ, ನಾಪೋಗ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೆ ಪೊಲೀಸ್ ಇಲಾಖೆ ಈ ಎಲ್ಲವರ ಕೂಡುಕೂಟಲಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಕೊಡಗುಗೌಡ ಸಮಾಜದ ಸಭಾಬಾಡಲಿ ಕಾನೂನು ಸೇವಾ ಶಿಬಿರ ನಡೆದಿದೆ. ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಜ್ಜಿಕುಟ್ಟಿರ ಎಸ್ ಬೋಪಣ್ಣ, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಾಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಬಿ ವೀರಪ್ಪ, ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ಹಾಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಜಿನರಾಳಕರ್, ಭೀಮರಾವ್, ಲಗಮಪ್ಪ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೇರಿದಂತೆ ಮುಖ್ಯ ಪಟ್ಟವು ಕೂಡಿಯಾಡಿವೆ. ಮೈಸೂರು ರಂಗಾಯಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ತಯಾರಾಗಿರುವ ಭಾರತ ಸಂವಿಧಾನದ ಆಶಯ ಕುರಿತ ಸೂತ್ರಧಾರ ನಾಟಕ ನಾಳೆ ಸಾಯಂಕಾಲ 6:30 ಮಡಿಕೇರಿ ಭಾರತೀಯ ವಿದ್ಯಾಭವನದ ರಂಗಮಂದಿರದಲ್ಲಿ ಪ್ರದರ್ಶನ ಇದೆ. ರಾಜ್ಯದಲ್ಲಿ ಮಿತಿಮೀರಿ ಹೋಗ್ತಿರುವ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆಯ ಹಿಡಿತಕ್ಕೆ ತಗೊಂಡು ಬಾಕಿ ರಾಜ್ಯ ಸರ್ಕಾರ 4/28 ಬರುವ ತಿಂಗಳ ಜನವರಿ 6:00 ರಾತ್ರಿ ಕರ್ಫ್ಯೂನ ಜಾರಿಗೆ ತಂದು ಆದೇಶ ಹೊರಡಿಸಿತ್ತು. ಈ ಆದೇಶದ ಪ್ರಕಾರ ರಾತ್ರಿ 10:00 ಬೆಳಿಗ್ಗೆ 5:00 ಕರ್ಫ್ಯೂ ಜಾರಿಯಲ್ಲಿದ್ದದೆ. ಈ ಹೊತ್ತಲ್ಲಿ ಯಾವುದೇ ಗಾಡಿಗ ಮತ್ತೆ ಜನಸಂಚಾರ ಇರುದಿಲ್ಲ. ಹೋಟೆಲ್ ಬಾರ್ಗಳಲ್ಲಿ 50% ಜನರಿಗೆ ಮಾತ್ರ ಅವಕಾಶ ಉಂಟು. ಮದುವೆ ಜಂಬರಗ ರಾತ್ರಿ 10:00 ಮುಗಿಯೋಕು. ಹೊಸ ವರ್ಷಕ್ಕೆ ರಾತ್ರಿ ಗೌಜಿ ಮಾಡಿಕೆ ಅವಕಾಶ ಇಲ್ಲ. ರಾತ್ರಿ ಕೆಲಸಕ್ಕೆ ಹೋಗೋ ಗುರುತಿನ ಚೀಟಿ ತೋರಿಸುವುದು ಕಡ್ಡಾಯ. ರೈಲು ಬಸ್ ವಿಮಾನ ಸಂಚಾರಕ್ಕೆ ಅಡ್ಡಿ ಇಲ್ಲ. ಪ್ರಯಾಣಿಕರು ಟಿಕೆಟ್ ತೋರಿಸಿ ಪ್ರಯಾಣ ಮಾಡಿಕೆ ಅವಕಾಶ ಉಂಟು. ತುರ್ತು ಸೇವೆಗೆ ಯಾವುದೇ ತರದ ಅಡ್ಡಿ ಇಲ್ಲ ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಬರುವ ತಿಂಗಳ 1 January ಬೆಳಿಗ್ಗೆ 10:00 ಪೊನ್ನಂಪೇಟೆನ ಅಪ್ಪಚಕ್ಕವಿ ವಿದ್ಯಾಲಯದಲ್ಲಿ ಕೊಡವ ಭಾಷೆ ಕಲಿಕೆ ಕಾರ್ಯಾಗಾರ ಏರ್ಪಾಡಾಟು. ಕೊಡಗು ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟು 50 ಚಾಕರಿಗಳಿಗೆ ನೇಮಕಾತಿ ಸಂಬಂಧ ಬರೆಯುವ ಪರೀಕ್ಷೆಗೆ ಹಾಜರಾಗಿ ಪಾಸಾದಕ್ಕೆ ಬರುವ ತಿಂಗಳ 1 January ಬೆಳಿಗ್ಗೆ 6:30 ಮಡಿಕೇರಿ ಜನರಲ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ ತಡಿ ಮತ್ತೆ ಸಹಿಷ್ಣುತೆ ಪರೀಕ್ಷೆ ನಡೆದಿದೆ ಅಂತ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗ ತಿಳಿಸಿಡೋ. ಮಡಿಕೇರಿ ಪೇಟೆಯಲ್ಲಿ ಬೀದಿ ನಾಯಿಗಳ ಉಪದ್ರ ಜಾಸ್ತಿ ಆಗ್ತಿರೋ ಕುರಿತು ಸಾರ್ವಜನಿಕರಿಂದ ಪುಕಾರ್ಗ ಕೇಳಿ ಬರ್ತಾ ಉಂಟು. ಈ ನಿಟ್ಟಲ್ಲಿ 1 January ಬೀದಿ ನಾಯಿಗಳ ಉಪದ್ರಕ್ಕೆ ಸರಿಯಾದ ಕ್ರಮ ತಗೊಂಡವೆತ ನಗರಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯವು ತಿಳಿಸಿಡು. ಹಂಗೆ ಮಡಿಕೇರಿಪೇಟೆಯಲ್ಲಿ ಮಾನರಕ್ಕೆ ಜಾಸ್ತಿ ನಿಗಾ ಕೊಟ್ಟಳು. ಆದರೂ ದಾರಿ ಕರೆಗಳಲ್ಲಿ ಕಸ ಕಡ ಹಾಕುದು ಅಲ್ಲಲ್ಲಿ ಕಂಡು ಬರ್ತಾ ಉಂಟು. ಇದನ್ನ ತಡೆಯಕ್ಕೆ ಪೇಟೆನ ಸುಮಾರು ಕಡೆಗಳಲ್ಲಿ CCTVನ ಹಾಕೊಳು. ದಾರಿ ಕರೆಯಲ್ಲಿ ಕಸ ಕಡನ್ನು ಹಾಕುದು ಕಂಡ್ರೆ ಕಾನೂನು ರೀತಿಯ ಕ್ರಮ ತಗೊಂಡವೆತ ನಗರಸಭೆ ಅಧ್ಯಕ್ಷರು ಎಚ್ಚರಿಸಿಡು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 2019-20-21 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಜಂಬರ ಬರುವ ತಿಂಗಳ 1 January 3:00 ಸುಳ್ಯದ ಜಾನಕಿ ವೆಂಕಟರಮಣಗೌಡ ಸಭಾಭವನದಲ್ಲಿ ಏರ್ಪಾಡಾಟು. ಅವಂದೂರು ಬೆಟ್ಟತ್ತೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ದಿನಂದಿನಕ್ಕೆ ಕಾಡಾನೆಗಳ ಉಪದ್ರ ಜಾಸ್ತಿ ಆಗ್ತಾನೆ ಉಂಟು. ರೈತರು ಕಷ್ಟಪಟ್ಟು ಬೆಳೆಸಿದ ಭತ್ತ ಬಾಳೆ ಕಾಫಿ ಅಡಿಕೆ ಸೇರಿದಂತೆ ಸುಮಾರು ಬೆಳೆಗಳ ಕಾಡಾನೆಗ ತಿಂದು ಮೆಟ್ಟಿ ಹಾಳು ಮಾಡ್ತಾವಳು. ಸಂಬಂಧಪಟ್ಟ ಅರಣ್ಯ ಇಲಾಖೆನವು ತಕ್ಷಣ ಕಾಡಾನೆಗಳ ಕಾಡಿಗೆ ಓಡಿಸಿಗೆ ಕ್ರಮ ತಗೊಂಡೋಗುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆ ಕಾರ್ಯಕ್ರಮದ ತಿಂಗಳ ಪ್ರಗತಿ ಪರಿಶೀಲನಾ ಸಭೆಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅಭಿವೃದ್ಧಿ ಇಲಾಖೆಯಿಂದ ಸಿಕ್ಕುವ ಮಾಹಿತಿನ DPMS ತಂತ್ರಾಂಶನ ಅಪ್ಡೇಟ್ ಮಾಡೋಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗ ಸೂಚನೆ ಕೊಟ್ಟಳು. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11:00 ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಇಂದ ಹನ್ಯ ಜಾಸ್ತಿ ಆದಂಗೆ ಕಾಣ್ತಾ ಉಂಟು. ಮಡಿಕೇರಿ ತಾಲೂಕಲ್ಲಿ 4, ವೀರಸ್ಪೇಟೆ ತಾಲೂಕಲ್ಲಿ 20, ಹಂಗೆ ಸೋಮವಾರಪೇಟೆ ತಾಲೂಕಲ್ಲಿ 16 ಸೇರಿದಂಗೆ ಒಟ್ಟು 40 ಕಾಯಿಲೆ ತಾಗಿರುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 35,903 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 35,203 ಜನ ಕಾಯಿಲೆ ತಾಗಿ ಬಚ್ಚವಾಗಳು. 438 ಜನ ಇಂದಿನವರೆಗೆ ಈ ಮಾರಿ ಕಾಯಿಲೆಕ್ಕೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 44 ಕಂಟೈನ್ಮೆಂಟ್ ವಲಯಗ ಒಟ್ಟು 262 ಸಕ್ರಿಯ ಪ್ರಕರಣಗ ಒಟ್ಟು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 2.22 ಔಟ್ ಉತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾಹಿತಿ ಕೊಟ್ಟಳು. ಸೋಮಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮಿತಿನ ತಯಾರು ಮಾಡಿ ಮುಂದಿನ ಕಾರ್ಯಕ್ರಮಗಳ ಕುರಿತು ಚರ್ಚೆ ಮಾಡಿಕೆ ಇದೇ ತಿಂಗಳ 28 ಬೆಳಿಗ್ಗೆ 11:00 ಅಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಕೇಳುಗರೆ, ಇಂದು ರಾತ್ರಿ 9:10 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ವಾಟೆಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಕಲಾವಿದ ತೆಕ್ಕಡೆ ಕುಮಾರಸ್ವಾಮಿ ಅವರೊಂದಿಗೆ ನಡೆಸಿದ ಮಾತುಕತೆಯ ಕೊನೆಯ ಭಾಗವನ್ನು ಕೇಳಲಿದ್ದೀರಿ. ಆಕಾಶವಾಣಿ ಮಡಿಕೇರಿ, ಸಮಯ 7:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ